ಬಂದು ನೀ ಗುಂಡ ನಿಧಿ ಎಂದು ನಿನ್ನ ಸೇರಿದೆ ಬಂದು ನಿನ್ನ ಸೇರಿದೆ ಬಂದು ನಿನ್ನ ಸೇರಿದೆ ಬಂದು ರಾಘವ ಕಂಡಲಾಗ ಕಂಡಲಾಗ ಕಂಡ ಕಂಡಲಾಗ ಮಾರ ಜನಕನ ಕಂಡಲಾಗ ಮಾರ ಜನಕನ ಕಂಡು ಮುದವಗೊಂಡು ಕಂಡು ಮುದವಗೊಂಡು ಕಂಡು ನೇತ್ರ ನಿಂತು ಗಂಡನಗನು ತನಗೆ ಕುಂಡರೀಕ ಕುಂಡರೀಕ ನೇತ್ರ ನಿಂತು ಗಂಡನಗನು ತನಗೆ ಗಂಡನಗನು ಕುಂಡರೀಕ ನೇತ್ರ ನಿಂತು ಗಂಡನ ತನಗೆ ಸ್ಮರನು ಪುಂಡತನದೊಳ್ ಅಂಬನೆಸೆವ ಸ್ಮರನು ಪುಂಡತನದೊಳ್ ಅಂಬನೆಸೆವ ಅಂಬನೆಸೆವ ಕಂಡು ಸಹಿಸಲಿ ಸಲೆಂತು ಇವನ ಪುಂಡರೀಕ ನೇತ್ರ ನಿಂತು ಗಂಡನನು ತನಗೆ ಸ್ಮರನು ಪುಂಡತನದು ಲಂಬನೆ ಸೇವ ಕಂಡು ಸಹಿಸ ಎಂತು ಇವನ ಕಂಡಲಾಗ ಕಂಡಲಾಗ ಕಂಡಲಾಗ ಕಂಡಲಾಗ ಮಾರ ಜನಕ ಕಂಡು ಮುದವ ಕಂಡು ಪುಲಕ ಆಯ್ತು ತನು ಮನ ಪುಂಡರೀಕ ನೇತ್ರನಿಂತು ಗಂಡ ನಗನು ತನಗೆ ಮರಳು ಪುಂಡತನದೋಳ್ ಅಂಬನೆ ಸೇವ ಕಂಡು ಸಹಿಸಲೆಂತು ಇವನ ಕಂಡಳಗ ಕಂಡಳಗ ಕಂಡಳಗ ಮಾರ ಜನಕ ಪರಮಾದರದಿ ಹಾಡಲು ಕುಳಿತು ಕೇಳುವ ಮಲಗಿ ಪರಮಾದರದಿ ಹಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿವ ಮಲಗಿ ಪರಮಾದರದಿ ಹಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವನು ನಲಿದರೆ ಒಲಿವನು ನಲಿದರೆ ಒಲಿವನು ನಿಮಗೆಂಬ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವನು ನಿಮಗೆಂಬ ಸುಲಭನು ಹರಿ ತನ್ನವರ ಬಿಟ್ಟರೆ ಗಳಿಗೆ ಕದಲನು ಸುಲಭನು ಹರಿ ತನ್ನವರ ಬಿಟ್ಟರೆ ಗಳಿಗೆ ಕದಲನು ರಮಾಧವನ ನಮಿಸಲರಿಯದೆ ರಮಾಧವನ ನಮಿಸಲರಿಯದೆ ಪಾಮರರು ಬಲಲುವರು ಪಾಮರರು ಬಲಲುವರು ಭವದೊಳಗೆ ರಮಾಧವನ ನಮಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮುರಳಿ ಮೋಕನ ಬಾ ಮುರಳಿ ಮೋಗನ ಬಾ ಮುರಳಿ ಮೋಗನ ಬಾ ಮುರಳಿ ಮೋಗನ ಬಾ ಮನಸ್ಸು ಮರಳಿದೆ ನಗುತ್ತಲಿ ಬಾ ಆಹ ಮೋಗನ ಬಾ ಮುರಳಿ ಮೋಗನ ಬಾ ಮನಸ್ಸು ಮರಳಿದೆ ನಗುತ್ತಲಿ ಬಾ ಆಹ ಮೋಗನ ಬಾ ವರಸವಿ ಮಧುವನು ಹೀರಲು ಭೃಂಗದ ವರಸವಿ ಮಧುವನು ವರಸವಿ ಮಧುವನು ಹೀರಲು ಭೃಂಗದ ಆಹ ವರಸವಿ ಮಧುವನು ಹೀರಲು ಭೃಂಗದ ವರಸವಿ ಮಧುವನು ಹೀರಲು ಭೃಂಗದ ಬರವನು ಕಾದಿದೆ ತರಗರಗೊಂಡಿದೆ ಆಹ ಬರವನು ಕಾದಿದೆ ತರಗರಗೊಂಡಿದೆ ಬರವನು ಕಾದಿದೆ ತರಗರಗೊಂಡಿದೆ ಮುರಳಿ ಮೋಗನ ಬಾ ಮುರಳಿ ಮೋಗನ ಬಾ ಮನಸ್ಸು ಮರಳಿದೆ ನಗುತ್ತಲಿ ಬಾ ಮೋಗನ ಬಾ ವರಸವಿ ಮಧುವನು ಇರಲು ಭೃಂಗದ ಬರವನು ಕಾದಿದೆ ತರಗರಗೊಂಡಿದೆ ಮುರಳಿ ಮೋಗನ ಬಾ ಮುರಳಿ ಮೋಗನ ಬಾ ನಗುತ್ತಲಿ ಬಾ ಮೋಗನ ಬಾ ನಗುತ್ತಲಿ ಬಾ ಮೋಗನ ಆ ರಾಘವ ದಶರಥ ಬಾಲ ಜಯ ಸೀತ ಪಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ ಆರತಿ ಎತ್ತಿರೆ ಮೈಸೂರ ಮಧ್ಯನಿಗೆ ಕಿಂಕಿಣಿಗೆ ಇವರ ಹರಧಾರಿಣಿ ದುರಮ್ಮನಿಗೆ ಮಂಗಳಂ ಜಯ ಮಂಗಳಂ ಗಜಮುಗದವಾಗಿ ಗಣಪಗೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಂಗಳಂ ಭಗವಾನ್ ವಿಷ್ಣು, ಮಂಗಳ ಮತ್ಸೂದನ, ಮಂಗಳಂ ದೇವಕಿ ಪುತ್ರೋ, ಮಂಗಳ ಮಂಗಳ ಧ್ವಜ, ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥಾದಿಕೇ ಶರಣ್ಯೇ ತ್ರ್ಯಂಬಕೇ ದೇವಿ. ಇದುವರೆಗೆ ಯಕ್ಷಗಾನದ ವಿವಿಧ ಪ್ರಸಂಗಗಳಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ನಾರಾಯಣ ಶಬರಾಯ ಸುಬ್ರಹ್ಮಣ್ಯ, ಮದ್ದಳೆ ಲವಕುಮಾರ್ ಐಲಾ, ಚೆಂಡೆ ಸುಬ್ರಹ್ಮಣ್ಯ ಶಗ್ರಿತಾಯ ಕೊಕ್ಕಡ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಭಕ್ತಿ ರಚನೆಗಳು. ಮೊದಲಿಗೆ ಪುರಂದರದಾಸರ ಕೀರ್ತನೆ, ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್. ಹಾಡಿದ್ದಾರೆ ಹೋಗದಿರಲೋ ರಂಗ ಬಾಗಿಲಿಂದ ಚೇಪೋಗದಿರಲೋ ರಂಗ ಬಾಗಿಲಿಂದ ಚೇಪೋಗದಿರಲೋ ರಂಗ ಬಾಗಿಲಿಂದ ಭಾಗವತರು ಕಂಡರೆ ಅಗಣಿತ ಗುಣ ನಿನ್ನ ಜಗದ ನಾರಿಯರಲ್ಲ ಹಗೆಯಾಗಿ ನುಡಿವರೋ ಗೋಪಾಲನೆ ಅಗಣಿತ ಗುಣ ನಿನ್ನ ಜಗದ ನಾರಿಯರಲ್ಲ ಹಗೆಯಾಗಿ ನುಡಿವರೋ ಮಗುಗಳ ಮಾಣಿಕ್ಯ ತಗಲೀತು ಕರಗಂದು ಮಗುಗಳ ಮಾಣಿಕ್ಯ ತಗಲೀತು ಕರಗಂದು ಬೇಗದಿಂದಲಿ ಬಂದು ಬಿಗಿದಪ್ಪಿ ಕುಂಬರೋ ಬೇಗ ಹಾ ಸೃಷ್ಟೀಶ ಪುರಂದರ ವಿಠಲರಾಯನೇ ಇಷ್ಟಿಷ್ಟು ಬೆಣ್ಣೆಯ ಕೊಡುವೇನೋ ರಂಗ ಇಷ್ಟಿಷ್ಟು ಬೆಣ್ಣೆಯ ಕೊಡುವೇನೋ ರಂಗ ಹೋಗದಿರಲೋ ಕನಕದಾಸರ ಕೀರ್ತನೆ ಹಾಡಿದ್ದಾರೆ ಆರ್ಯನ್ ತ್ಯಾಗರಾಜನ್. ಅವ ಬಲವಿದ್ದರೆ ದೈವ ಬಲವಿಲ್ಲದವಗೆ ಅವ ಬಲವಿದ್ದರೆ ದೈವ ಬಲವಿಲ್ಲದವಗೆ ಅವ ಬಲವಿದ್ದರೆ ದೈವ ಬಲವಿಲ್ಲದವಗೆ ಶ್ರೀ ವಾಸುದೇವ ಬಲ ನಿಜವಾಗಿ ಇಲ್ಲದನಕ ಅವ ಬಲವಿದ್ದರೆ ದೈವ ಬಲವಿಲ್ಲದವಗೆ ಶ್ರೀ ವಾಸುದೇವ ಬಲ ನಿಜವಾಗಿ ಇಲ್ಲದನಕ ಅವ ಬಲವಿದ್ದರೆ ನೋದಲ ಗಣ್ಣಿನ ಬಲ ನಾಲ್ಕು ಕರದೆ ಬಲ ನೋದಲ ಗಣ್ಣಿನ ಬಲ ನಾಲ್ಕು ಕರದ ಬಲ ನೋದಲ ಗಣ್ಣಿನ ಬಲ ನಾಲ್ಕು ಕರದ ಬಲ ತ್ರಿಶೂಲ ಡಮರುಗಲಗಿ ಫಣಿಯ ಬಲವು ತ್ರಿಶೂಲ ಡಮರುಗಲಗಿ ಫಣಿಯ ಬಲವು ಪಶುಪತಿಯ ರೂಪಿನ ಬಲದ ಶಿಶುಪಾಲನ ಪಶುಪತಿಯ ರೂಪಿನ ಬಲದ ಶಿಶುಪಾಲನ ಪಶುಪತಿಯ ರೂಪಿನ ಬಲದ ಶಿಶುಪಾಲನ ಅಸುರ ಮರ್ದನ ಕೃಷ್ಣ ಅಸುರ ಮರ್ದನ ಕೃಷ್ಣ ಅಸುರ ಮರ್ದನ ಕೃಷ್ಣ ಶಿರವ ಛೇದಿಸುವಾಗ ಅಸುರ ಮರ್ದನ ಕೃಷ್ಣ ಶಿರವ ಛೇದಿಸುವಾಗ ಅವ ಬಲವಿದ್ದರೆ ದೈವ ಬಲವಿಲ್ಲದವಗೆ ಶ್ರೀ ವಾಸುದೇವ ಬಲ ನಿಜವ